ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಿದ್ದಯ್ಯ ಪುರಾಣಿಕ ಅವರ ರಚನೆಯ ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ. ಭೇದಗಳನ್ನು ಎಣಿಸಬೇಡ, ವಾದಗಳನ್ನು ಗುಣಿಸಬೇಡ, ಸೋದರ ಹೊಮ್ಮಲೊಂದೇ ಸುಸ್ವರ, ಯಾಕೆ ಜಗಳ ಸೋದರ ಹೊಮ್ಮಲೊಂದೇ ಸುಸ್ವರ. ಮತ್ತೊಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ ಸಮೂಹ ಗಾನದಲ್ಲಿ. ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 7:20. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸುಪ್ರಭಾತ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ. ಸಾಹಿತಿ ಎಚ್ ಇ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಅರಳಿದ ಆಸೆ ಮಂಜಿನ ಹೂವಾಯ್ತು ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು ಬದುಕು ಸಾಕಾಯಿತು ಹೂವಾಯ್ತು ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು ಸವಿ ಕಾಣದೆ ಮದುವೆಯ ಮಾತಾಗದೆ ಒಲವಿನ ಸವಿ ಕಾಣದೆ ಮದುವೆಯ ಮಾತಾಗದೆ ಮಗುವಿನ ತಾಯಾದರೆ ಎಂದಿಗೂ ನೋವೇ ಕಂದನ ನೀ ಕಾಣದೆ ಮುತ್ತಿನ ದನಿ ಕೇಳದೆ ಕಂದನ ನೀ ಕಾಣದೆ ಮುತ್ತಿನ ದನಿ ಕೇಳದೆ ಜೋಗುಳ ನೀ ಹಾಡದೆ ಏತಕ್ಕೆ ಅಳುವೆ ಬಾಳಿನ ಸಂಗೀತವು ಶ್ರುತಿ ಸೇರದಾಯ್ತು ಅರಳಿದ ಆಸೆ ಮಂಜಿನ ಹೂವಾಯ್ತು ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲ್ಲಿ ಕರಗಿ ಇದೀಗ ಕಿರುಣ ಕೆಜೆ ಯೇಸುದಾಸ್ ಅವರ ಕಂಠಸಿರಿಯಲ್ಲಿ ಕರ್ಣ ಚಿತ್ರದಿಂದ ಆಯ್ದ ಈ ಗೀತೆಯನ್ನ ಸಂಗೀತ ಎಂ ರಂಗರಾವ್ ಅವರದು ಸಾಹಿತ್ಯ ಚಿವುದಯ ಶಂಕರ್ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತ ರಂಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಸ್ನೇಹದಲ್ಲಿ ಹಿತ ಉಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು ಪ್ರೀತಿಯಲ್ಲಿ ಸುಖ ಉಂಟು ಸ್ನೇಹದಲ್ಲಿ ಹಿತ ಉಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು ಬಂಗಾರದಂಥ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಳೆಂಬುದೆಲ್ಲುಂಟು ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ನಾಳೆ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ 6:40 ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲು ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಮಾದರಿ ಸಂಗ್ರಹಿಸುವ ವಿಧಾನ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಡಾಕ್ಟರ್ ಕೆಎಸ್ ನಿರಂಜನ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧನ ಚಿತ್ರದಿಂದಾಯ್ದ ಈ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಎದೆಯಾಳದಿಂದ ಹಾಡಾಗಿ ಬಂತು ಆನ ಮತ್ತಿದೀಗ ಕೇಳೋಣ ನಾಗರ ಹಾವು ಚಿತ್ರದಿಂದ ಇದ್ದ ಗೀತೆಯನ್ನ ಪಿ ಸುಶೀಲ ಅವರ ಸ್ವರದಲ್ಲಿ. ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರದ್ದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಜಿಮ್ಮಿಗಲ್ಲು ಚಿತ್ರದ ಗೀತೆ ವಿಷ್ಣುವರ್ಧನ್ ಅವರ ಸ್ವರದಲ್ಲಿ. ಸಾಹಿತಿ ಅಚ್ಚಿ ಉದಯಶಂಕರ್ ಅವರದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರುಕೆ ಕಳೆದಂತ ಊರು ನನ್ನ ಹತ್ತಿರ ಕರೆದಾಯ್ತು. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಮೇಲೆ ಅಗಲು ಬಂದೇ ಬತ್ತೈತೆ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಕೈ ಬಿಡಕ್ಕಿಲ್ಲ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ. ಅಂಗೈಯಗಲ ಜಾಗ ಸಾಕು ಆಯಾಗಿರುಕೆ ಆಯಾಗಿರುಕೆ ಆಯಾಗಿರುಕೆ. ಕೆಳಗರೆ ಇದೊಂದು ಪ್ರಕಟಣೆ. ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿರುವವರು ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಲು ಚುನಾವಣಾ ಆಯೋಗ ಸೂಚಿಸಿರುತ್ತದೆ. ಆದ್ದರಿಂದ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವವರು ಕೂಡಲೇ ಅವರ ಆಧಾರ್ ಸಂಖ್ಯೆಯನ್ನು ಅಥವಾ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ನಲ್ಲಿ ಫಾರಂ 6B ಮೂಲಕ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಲು ಅಥವಾ ಮತಗಟ್ಟೆ ಮಟ್ಟದ ಅಧಿಕಾರಿ BLO ಗಳಿಗೆ ನಮೂನೆ 6B ಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದಿಂದ ಆಯ್ದ ಈ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರ ಯುಗಳ ಧ್ವನಿಗಳಲ್ಲಿ. ಸಂಗೀತ ಜೋಡಣೆ ಮಾಡಿದ್ದಾರೆ ಬಪ್ಪಿ ಲಹರಿ, ಸಾಹಿತ್ಯ ಚಿವುದಯ ಶಂಕರ್. ಬಾಳಲಿ ಶಾಂತಿ ಎಲ್ಲಿದೆ, ಬಿರುಗಾಳಿಯೇ ಬೀಸಿದೆ, ಅನುದಿನವೂ ಸಂತೋಷವ ಹುಡುಕುತ್ತಲೀ ನಾ ಸೋತೆನೆ, ಅನುರಾಗವೇ ಮುಳ್ಳಾಯಿತೇ. ಕ್ಷಣವು ನಾನಿಡುವೆ ನೆಮ್ಮದಿಯ ಹಾರೈಸುವೆ ಕನಸುಗಳು ಬದುಕಿನಲ್ಲಿ ಬರಿಯಿರುಳು ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 7 ಗಂಟೆ. ಕೆಳಗ್ರೆ ಕ್ಷಮಿಸಿ, ಇನ್ನು ಚಿತ್ರಗೀತೆ ಪ್ರಸಾರ ಆಗುತ್ತೆ. ತಲೆಬಾಗಿದೆ ಸಂತೋಷವ ಹುಡುಕುತ್ತಲಿ ನಾ ಸೋತೆನೆ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಮುತ್ತಿನ ಹಾರ ಚಿತ್ರದಿಂದ ಆಯ್ದ ಗೀತೆಯನ್ನ. ಲತಾ ಹಂಸಲೇಖ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.